ಸೊ ನಿಮ್ಮ ಕುಟುಂಬವೂ ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಂತವ್ರು ಒಂದು ಕಾಲದಲ್ಲಿ? ಹೌದು, ತಂದೆ ತಾಯಿ ನಾನು ಕೃಷಿಯ ಬಂದವರು ಬಂದದ್ದು ಅಡಿಕೆ ತೋಟ ತಾಯಿ ಮನೆಯಲ್ಲಿ ಇದ್ದೆ. ಸೊ ಮತ್ತೆ ಮದುವೆ ಆಗಿ ಬಂದ್ಮೇಲೆ ಇಲ್ಲಿ ಸಣ್ಣ ಜಾಗ, 4 ಸೆಂಟ್ಸ್ ಜಾಗದಲ್ಲಿ ಮೇಲೆ ಟೆರೆಸ್ ಅಲ್ಲಿ ಮಾಡುವ ಅಂತ ಗಂಡನ ಸಹಕಾರ ಇದೆ. ಸೊ ಒಟ್ಟಿಗೆ ಮಾಡ್ತೇವೆ. ಸರಿ, ಈಗ ಸೀಮಿತವಾದಂತಹ ಒಂದು ಸ್ಥಳಾವಕಾಶವನ್ನು ಬಳಸಿಕೊಂಡು ನೀವು ಕೃಷಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ಇದಕ್ಕೆ ಸುತ್ತಮುತ್ತ ಒಂದಷ್ಟು ಜನರ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ, ಯಾಕಂದ್ರೆ ನೀವು ನೋಡಿ ಕಲಿಬೇಕಾಗ್ತದೆ. ಹೊರಗಡೆ ಹೋಗಿ ಒಂದಷ್ಟು ತಾರಸಿ ಕೃಷಿಯನ್ನ ನೋಡಿದ ಅನುಭವ ಇದೆಯಾ? ಇಲ್ಲ, ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಜಾಸ್ತಿ. ಯೂಟ್ಯೂಬ್ ಅಲ್ಲಿ ಅಂದ್ರೆ ತುಂಬಾ ನೋಡ್ತೇನೆ, ವಿಡಿಯೋಸ್ ತುಂಬಾ ನೋಡ್ತೇನೆ. ಎಲ್ಲ ಸಾಮಾನ್ಯ ಎಲ್ಲವನ್ನು ಅದ್ರ ನೋಡಿ ಕೇಳಿಯೇ ತಿಳಿದದ್ದು ಶುರು ಮಾಡುವಾಗ. ಮತ್ತೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಐಡಿಯಾ ಬರ್ಲಿಕ್ಕೆ ಶುರು ಆಗ್ತದೆ. ಈ ಯೂಟ್ಯೂಬ್ನಲ್ಲಿ ತೋರಿಸುವುದಕ್ಕೂ ನೀವು ಸ್ವತಃ ಮಾಡುವಾಗಲೂ ಯಾವ ರೀತಿ ಒಂದು ವ್ಯತ್ಯಾಸ ಇದೆ? ಅವರು ತೋರಿಸೋದಂದ್ರೆ ಹೂವಾದ್ದು ಹಣ್ಣ ಅದ್ರ ಮೇಲೆ ಫೋಕಸ್ ಮಾಡಿ ತೋರಿಸ್ತಾರೆ. ನಮಗ್ ನಿತ್ಯದಲ್ಲಿ ನೋಡುವಾಗ ಹುಳಗಳ ಕಾಟ ಎಲ್ಲ ಅವರು ತೋರಿಸ್ತಾರೆ. ಕೆಲವೊಬ್ರು ತೋರಿಸ್ತಾರೆ, ಕೆಲವೊಬ್ರು ತೋರಿಸೋದಿಲ್ಲ. ಬಟ್ ನಿತ್ಯದಲ್ಲಿ ಮಾಡುವಾಗ ಏನು ಅಂತ ಹೇಳಿದ್ರೆ, ನಮಗೆ ಒಂದೊಂದ್ಸರಿ ಹಾಕಿದ್ದೆಲ್ಲ ಬರ್ತದೆ ಅಂತ ಏನಿಲ್ಲ, ಒಂದೊಂದ್ಸರಿ ಬರದೇನೆ ಇರ್ತದೆ. ಸೊ ಅದನ್ನ ನೋಡಿಕೊಂಡು ಮುಂದೆ ಏನ್ ಚೇಂಜಸ್ ಮಾಡಬೇಕು ಅದನ್ನ ಮಾಡಿಕೊಂಡು ಹೋಗ್ಬೇಕಾಗ್ತದೆ. 4 ವರ್ಷದ ಮೊದಲು ನೀವು ಪ್ರಾರಂಭದಲ್ಲಿ ಒಂದಷ್ಟು ಹೂವಿನ ಗಿಡವನ್ನು ಹಾಕೊಂಡ್ರಿ, ಆಮೇಲೆ ತರಕಾರಿ ಕೃಷಿಯನ್ನು ಕೂಡ ಪ್ರಾರಂಭ ಮಾಡಿದ್ರಿ. ಇದಕ್ಕೊಂದು ಪ್ರಾರಂಭಿಕ ಸಿದ್ಧತೆ ಅಂದ್ರೆ ಏನೇನು ಮಾಡಿಕೊಂಡಿದ್ರಿ? ಇಲ್ಲಿ 2008 ಮನೆ ಒಕ್ಕಲಾದ ಸಂದರ್ಭದಲ್ಲಿ ಒಂದು 20 ಪಾಟ್ ತಗೊಂಡ್ ಬಂದ್ವಿ. ಫಸ್ಟ್ ಗೆ ಮಣ್ಣಿನ ಪಾಟ್ ಅನ್ನು ಒಂದು 20 ಒಟ್ಟಿಗೆ ತಗೊಂಡ್ ಬಂದು ತಾಯಿ ಮನೆಯಿಂದ, ಅಕ್ಕನ ಮನೆಯಿಂದ, ಅತ್ತಿಗೆ ಮನೆಯಿಂದ ಅಂತ ಒಂದಿಷ್ಟಿಷ್ಟು ಗಿಡ ತಂದು ನೆಲದಲ್ಲಿ ಒಂದ್ ಸ್ವಲ್ಪ ಜಾಗ ಇತ್ತು, ಅದೆಲ್ಲ ತುಂಬಾ ಆಯ್ತು. ಹಾಗೆ ವರ್ಷ ವರ್ಷ 10-20 ಹೀಗೆ ಪಾಟ್ ತರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋದಲ್ಲಿ ಬಂದಲ್ಲಿ ಕಂಡಲ್ಲೆಲ್ಲ ಗಿಡ ತರುದು, ನರ್ಸರಿಗೆ ಹೋದಾಗ ಗಿಡ ತರುದು, ಹೀಗೆ ಮುಂದುವರಿತು. ಮತ್ತೆ ಗಿಡ ತರುದು, ಮಣ್ಣು ತರುದು, ಹೀಗೆ ಹೋಗ್ತಾ ಹೋಗ್ತಾ ವರ್ಷ ವರ್ಷ 10-20 ಬೆಳೀತು. 2017 ನಾವಿಬ್ರು ಕೂತ್ ಮಾತಾಡಿದ್ವಿ. ಒಂದು ಅಂದ್ರೆ ತುಂಬಾ ವಿಡಿಯೋಸ್ ಹೀಗೆಲ್ಲ ನೋಡಿದ್ದು, ಬೇರೆ ಕಡೆ ಕಂಡದ್ದು ಎಲ್ಲ ನೋಡಿ ನಾವು ಯಾಕೆ ಮಾಡಬಾರದು ಅಂತ ಒಂದು 50 ಪಾಟ್ ಒಂದು ಒಟ್ಟಿಗೆ ತಂದು ಇಬ್ರು ಜೊತೆಯಾಗಿ ಶುರು ಮಾಡಿದ್ವಿ. ಸಾಮಾನ್ಯವಾಗಿ ಪೇಟೆಯಲ್ಲಿ ತಾರಸಿ ಕೃಷಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗುವಂತಹದ್ದು ಇದಕ್ಕೆ ಮಣ್ಣು ಎಲ್ಲಿಂದ ತರುವುದು ಅಂತ. ಈ ಸಮಸ್ಯೆಗೆ ನೀವು ಯಾವ ರೀತಿ ಪರಿಹಾರವನ್ನು ಕಂಡುಕೊಂಡ್ರಿ? ಮಣ್ಣು ಸುರುಸುರಿಗೆ 10-10 ಪಾಟ್ ಅಂತ ಹೇಳುವಾಗ ಹೋಗುವಾಗ ಬರುವಾಗ ಊರಿಂದ ತಂದದ್ದು ಉಂಟು, ಒಂದು ಗೋಣಿ ಎರಡು ಗೋಣಿ ಕಾರಲ್ಲಿ ತುಂಬಿಸಿಕೊಂಡು ಬಂದದ್ದು ಉಂಟು ಮಣ್ಣು. ಮತ್ತೆ ಇದು ತೆಂಗಿನ ಸಿಪ್ಪೆ, ನಮ್ಮ ಮನೆಯಲ್ಲೇ ಸಿಕ್ಕಿದ ತೆಂಗಿನ ಸಿಪ್ಪೆ ಎಲ್ಲ ಬಿಡಿಸಿ ಹಾಕಿದ್ದು ಎಲ್ಲ ಉಂಟು. ಈಗ ಮತ್ತೆ ಮತ್ತೆ ಲಾರ್ಜ್ ತುಂಬಾ ಮಾಡುವಾಗ ಗಾರ್ಡನ್ ಇಂದ ತಂದದ್ದೇ ಜಾಸ್ತಿ. ಗಾರ್ಡನ್ ಅಂದ್ರೆ ನರ್ಸರಿಯಿಂದ ತಂದದ್ದೇ ಜಾಸ್ತಿ. ಇಲ್ಲ, ಬ್ಲಾಕ್ ಅಲ್ಲ, ಅವ್ರು ಬಿಡಿಯೇ ಸಿಗ್ತದೆ, ಇಲ್ಲಿ ಗೋಣಿಯಲ್ಲಿ ಸಿಗ್ತದೆ. ಮಂಗಳೂರಲ್ಲಿ ಎಲ್ಲಾ ಇದು ನರ್ಸರಿಗಳಲ್ಲಿ ಸಿಗ್ತದೆ. ಗೋಣಿಯಲ್ಲಿ ಒಂದು ಗೋಣಿಗೆ ಸಾಮಾನ್ಯ 100-120 ರೂಪಾಯಿ ಹೇಳ್ತಾರೆ. ಮಣ್ಣಾದ್ರೆ 60 ರೂಪಾಯಿಗೆ ಸಿಗ್ತದೆ ಒಂದು ಗೋಣಿ. ಆದ್ರೆ ಬಲ್ಕ್ ಅಲ್ಲಿ ತರುವಾಗ ಸ್ವಲ್ಪ ಲೋಡ್ ಮಾಡಿ ಕಳಿಸ್ತಾರೆ ಅವರು. ಈಗ ಒಂದು ಚೀಲದಷ್ಟು ಈ ತೆಂಗಿನ ನಾರಿನ ಹುಡಿ ತಕೊಂಡ್ರೆ ಎಷ್ಟು ಪಾಟ್ಗೆ ಹಾಕಬಹುದು? ಅದು ಮಿಕ್ಸ್ ಮಾಡಿದ ಹಾಗೆ. ನಾನು ಸಾಮಾನ್ಯ ಅರ್ಧಕ್ಕೆ ಅರ್ಧ ಅಂದ್ರೆ ಮಣ್ಣು ಹಾಕುವಷ್ಟೇ ಇದು ಕೂಡ ಹಾಕ್ತೇನೆ, ಪುಡಿಯು ಹಾಕ್ತೇನೆ. ಜೊತೆಗೆ ಒಂದ್ ಸ್ವಲ್ಪ ಕಾಂಪೋಸ್ಟ್ ಮಿಕ್ಸ್ ಮಾಡಿ, ಎಲ್ಲಿಯಾದ್ರೂ ಬೇವಿನ ಹಿಂಡಿ ಇದ್ರೆ ಅದು ಒಂದು ಮುಷ್ಟಿ ಹಾಕಿ ಮಿಕ್ಸ್ ಮಾಡಿ ಹಾಕುದು. ತೆಂಗಿನ ನಾರು ಜಾಸ್ತಿ ಹಾಕಿದಷ್ಟು ವೆಯ್ಟ್ ಕಡಿಮೆ ಆಗ್ತದೆ, ನೀರು ಹಿಡ್ಕೊಳ್ಳೋದು ಜಾಸ್ತಿ ಆಗ್ತದೆ. ಹಾಗೆ ಮಳೆಗಾಲದಲ್ಲಿ ನೀರು ಬಿಡುದು ಎಕ್ಸ್ಟ್ರಾ, ಅದ ನೀರು ಹೋಗ್ಲಿಕ್ಕೂ ಅದು ಅನುಕೂಲ ಆಗ್ತದೆ. ತೆಂಗಿನ ನಾರು ಜಾಸ್ತಿ ಆದಷ್ಟು ಒಳ್ಳೆ ಅನುಕೂಲ ಸಿಕ್ತು. ಸುರುಸುರುಗೆ ಬರೀ ಮಣ್ಣಲ್ಲಿ ಮಾಡ್ತಿದ್ದೆ, ಅದು ಒಳ್ಳೆ ಗಟ್ಟಿ ಕಟ್ಟಿ ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ತೆಂಗಿನ ನಾರು ಹಾಕಿದ್ಮೇಲೆ ಬಹಳ ಸುಲಭ ಆಗ್ತದೆ, ಎತ್ಲಿಕ್ಕೆ ಸುಲಭ ಆಗ್ತದೆ, ಎಲ್ಲದ್ರಲ್ಲೂ ಸುಲಭ ಆಗ್ತದೆ. ಈಗ ತಾರಸಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನೀರು ಅಲ್ಲಿ ನಿಂತ್ಕೊಳ್ಳುವಂತಹದ್ದು, ಹಾವಸೆ ಬೆಳೆಯುವಂತಹದ್ದು, ಜಾರುವಂತಹದ್ದು, ಮತ್ತೆ ಲೀಕೇಜ್ ಆಗುವಂತಹದ್ದು, ಇಂತಹ ಸಮಸ್ಯೆಗಳೆಲ್ಲ ಬರ್ತವೆ. ಇದಕ್ಕೆ ಯಾವ ರೀತಿ ನೀವು ಪರಿಹಾರ ಕಂಡುಕೊಂಡ್ರಿ? ಅದಕ್ಕೆ ಅಂದ್ರೆ ವಾರದಲ್ಲಿ ಒಂದ್ಸರಿ ಗುಡಿಸಬೇಕಾಗ್ತದೆ, ಕ್ಲೀನ್ ಮಾಡಬೇಕಾಗ್ತದೆ. ನಿತ್ಯ ನಾರ್ಮಲ್ ಆಗಿ ಎಲ್ಲ ಪಾಟನ್ನು ಎತ್ತಿ ಇಡುದಿಲ್ಲ, ಬಟ್ ಬೇಕಾದ್ರೆ ಅಡಿಯಲ್ಲಿ ಇದ್ರೆ ನೋಡ್ಕೊಂಡು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ತಿಂಗಳಿಗೆ ಒಂದೊಮ್ಮೆ ಅಂತೂ ಪಾಟನ್ನು ಶಿಫ್ಟ್ ಮಾಡಬೇಕಾಗ್ತದೆ ಜಾಗ, ಅಂದ್ರೆ ಸ್ವಲ್ಪ ಆಚೆ ಈಚೆ ಅದೇ ಅಡಿ ಪಾಟಿನ ಅಡಿಯಲ್ಲಿ ಕ್ಲೀನ್ ಮಾಡ್ಲಿಕ್ಕೋಸ್ಕರ. ಮತ್ತೆ ಗ್ರೋ ಬ್ಯಾಗ್, ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಬಂದಾಗ ಅಡಿಗೆ ಏನಾದ್ರೂ

ಸಾಹಸ ತ್ರಿಪುರಾಂತಕ ನಿಷ್ಕಪಟನು ಸಂಗೀತಗಟ್ಟಿ ಹಾಗೂ ಸಂಗಡಿಗರು ಹಾಡಿರುವ ಪ್ರಸನ್ನ ವೆಂಕಟದಾಸರ ಕೃತಿಯನ್ನ ಕೇಳುತ್ತಿದ್ದೀರಿ. ಈಗ ಜಿಲ್ಲೆಯಲ್ಲಿ ಡೆಂಗ್ಯೂ ನಿರ್ವಹಣೆ, ಈ ಕುರಿತು ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಕಾಲಿಕ ಮಳೆ ಮತ್ತು ಆರೋಗ್ಯ ಸಮಸ್ಯೆಗಳು, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನೋಡಿ, ಅಕಾಲಿಕ ಮಳೆ ಅನ್ನೋದು ಯಾವತ್ತೂ ಪ್ರಕೃತಿ ವಿಕೋಪದ ಒಂದು ಲಕ್ಷಣ. ಯಾವಾಗೆಲ್ಲ ಪ್ರಕೃತಿ ವಿಕೋಪ ಸಂಭವಿಸುತ್ತದೆ ಅಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಬರ್ತವೆ. ಅದ್ರಲ್ಲಿ ಒಂದಷ್ಟು ನೀರಿಗೆ ಸಂಬಂಧಪಟ್ಟದ್ದು ಬಂದ್ರೆ ಇನ್ನೊಂದಷ್ಟು ಕೀಟಜನ್ಯ ರೋಗಕ್ಕೆ ಸಂಬಂಧಪಟ್ಟವು ಇರ್ತವೆ. ನೀರಿನಿಂದ ಹರಡೋ ರೋಗಗಳು ಜಾಸ್ತಿ ಆಗುವುದಲ್ಲದೆ ಈ ಕೀಟಜನ್ಯ ಕೀಟಗಳ ಉತ್ಪತ್ತಿ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಮುಖ್ಯವಾಗಿ ನಾವು ಮಾತಾಡೋದಿದ್ರೆ ಸೊಳ್ಳೆಗಳು, ಸೊಳ್ಳೆಗಳ ಸಂಖ್ಯೆ ಕೂಡ ಸಾಕಷ್ಟು ಅಭಿವೃದ್ಧಿ ಆಗುವ ಕಾರಣ ಅದರಿಂದ ಹರಡುವ ರೋಗಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿ ಕಲುಷಿತಗೊಂಡ ನೀರು ಅಥವಾ ನೀರಿನ ಮೂಲದಿಂದ ಬರುವಂತಹ ತೊಂದರೆಗಳಿಂದ ಅಥವಾ ನೆರೆ ನೀರು ನಮ್ಮ ಕುಡಿಯೋ ನೀರನ್ನು ಸೇರುವುದರಿಂದ ಇನ್ನೊಂದಷ್ಟು ರೋಗಗಳು ಬರಬಹುದು. ಈಗ ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ? ಸದ್ಯದ ಪರಿಸ್ಥಿತಿ ನಾವು ಹೇಳುದಿದ್ರೆ, ಈಗಾಗಲೇ ರಾಜ್ಯಾದ್ಯಂತ ಡೆಂಗ್ಯೂ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಬೇರೆ ಹೊಸತ್ತು ಒಂದೆರಡು ಶೀತ ಜ್ವರಗಳ ಲಕ್ಷಣ ಕೂಡ ಜಾಸ್ತಿ ಬರ್ತಾ ಇದೆ. ಡೆಂಗ್ಯೂ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ವಿಶೇಷವಾಗಿ ಈ ಕರಾವಳಿ ಜಿಲ್ಲೆಗಳಲ್ಲಿ ಸೊಳ್ಳೆಗಳ ಕಾಟವು ಕೂಡ ಜಾಸ್ತಿ ಇರ್ತದೆ, ಈ ಬಗ್ಗೆ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ? ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಡೆಂಗ್ಯೂ ರೋಗ ಇಡೀ ಕರ್ನಾಟಕದಲ್ಲಿ ಈ ವರ್ಷ ಜಾಸ್ತಿ ಆಗ್ತಾ ಇದೆ. ಕಾರಣ ಖಂಡಿತ ಕನ್ನಡಿ ಅಂತದ್ದು. ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಇಷ್ಟು ವರ್ಷ ನೋಡದಂತ ವರ್ಷವಿಡೀ ಮಳೆ ಬಂದಿದೆ. ಆದ ಕಾರಣ ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಎಲ್ಲಾ ತೊಂದರೆಗಳು ಆಗಿಯೇ ಆಗತ್ತೆ. ಡೆಂಗ್ಯೂ ರೋಗ ಬರುವುದಕ್ಕೆ ಕಾರಣ ಮುಖ್ಯವಾಗಿ ಈಡಿಸ್ ಸೊಳ್ಳೆಗಳು. ಈಡಿಸ್ ಸೊಳ್ಳೆಗಳು ಹುಟ್ಟಲು ಮುಖ್ಯವಾದ ಕಾರಣ ಸ್ವಚ್ಛ ನಿಂತ ನೀರು ಅದರ ವಂಶಾಭಿವೃದ್ಧಿಗೆ ಪೂರಕವಾಗಿರುವುದು. ಸ್ವಚ್ಛ ನಿಂತ ನೀರು ಎಲ್ಲೆಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಮಳೆ ನೀರು ಸಂಗ್ರಹವಾಗ್ತದೆ ಅಲ್ಲಲ್ಲಿ ಸ್ವಚ್ಛ ನಿಂತ ನೀರು ಇರ್ತದೆ. ಅದಲ್ಲದೆ ಒಂದಷ್ಟು ಈ ನೀರನ್ನು ಸಂಗ್ರಹ ಬೇಕು ಅಂತ ಮಾಡ್ತಾರೆ ಅಂದ್ರೆ, ಮನುಷ್ಯ ಉಪಯೋಗಕ್ಕೋಸ್ಕರ ಮಾಡುವಾಗ ಕೂಡ ಅದರಲ್ಲಿ ಕೂಡ ಈಡಿಸ್ ಒಳ್ಳೆ ಅಭಿವೃದ್ಧಿ ಆಗುವ ಸಾಧ್ಯತೆ ತುಂಬಾನೇ ಇರ್ತದೆ. ಈ ಎರಡು ವಿಷಯ ಬೇರೆ ಬೇರೆ. ಒಂದು ಅದರಷ್ಟಕ್ಕೆ ಆಗುವಂತದಾದ್ರೆ ಇನ್ನೊಂದು ನಾವಾಗಿ ಮಾಡುವಂತದ್ದು. ಅದರಷ್ಟಕ್ಕೆ ನೀರು ನಿಲ್ಲುವ ಜಾಗಗಳು ಅಂತ ಹೇಳಿದ್ರೆ ಘನತ್ಯಾಜ್ಯ ವಸ್ತುಗಳಿರ್ಬಹುದು, ಅಥವಾ ಈ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಅದರಲ್ಲಿ ನೀರು ಕೂಡ ನಿಂತಿರ್ಬಹುದು. ಹೌದು, ಟರ್ಪಲಿನ್ ಇರ್ಬಹುದು, ಎಲ್ಲೆಲ್ಲೂ ಇರ್ಬಹುದು. ಇನ್ನೊಂದಷ್ಟು ಈ ಬ್ಯಾರೆಲ್ಗಳಲ್ಲಿ ನೀರು ಸಂಗ್ರಹಿಸುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರ್ತದೆ. ಮಳೆ ನೀರನ್ನು ಸಂಗ್ರಹಿಸಿಡ್ತಾರೆ, ತುಂಬಾ ದಿವಸಕ್ಕಲ್ಲದಿದ್ರು ಆ ದಿವಸಕ್ಕೋಸ್ಕರ ಸಂಗ್ರಹಿಸಿಡ್ತಾರೆ. ಜನರು ಏನ್ ಯೋಚಿಸ್ತಾರೆ ಅಂತ ಹೇಳಿದ್ರೆ, ನಾವು ದಿನಾ ನೀರನ್ನು ಉಪಯೋಗಿಸ್ತಾ ಇದ್ದೇವೆ, ಸೊ ಅದರಲ್ಲಿ ಸೊಳ್ಳೆಗಳು ಬೆಳಿಲಿಕ್ಕಿಲ್ಲ ಅಂತ. ಆದ್ರೆ ಈಡಿ ಸೊಳ್ಳೆ ನೋಡಿ ಲಾರ್ವಾ, ಅದು ತುಂಬಾ ಜಾಣ. ಅದೇನ್ ಮಾಡ್ತದೆ, ನೀರನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಕೆಳ ಮಟ್ಟದಲ್ಲಿ ಹೋಗಿ ನಿಲ್ತದೆ. ನೀರು ಕದಡ್ತಾ ಇರುವಾಗ ಕೆಳಗೆ ಹೋಗಿ ನಿಲ್ತದೆ, ಯಾವಾಗ ನೀರು ಶಾಂತ ಆಗ್ತದೆ ಆಗ ಮೇಲೆ ಬರ್ತದೆ. ಈ ಒಂದು ವ್ಯವಸ್ಥೆಯಿಂದಾಗಿ ಸ್ವಲ್ಪನೇ ನೀರನ್ನು ನೀವು ಬಾಕಿ ಉಳಿಸಿದ್ರು ಅಥವಾ ನಾವೇನ್ ಹೇಳ್ತೇವೆ ನೋಡಿ, ವಾರದಲ್ಲಿ ಒಂದು ದಿವಸ ಡ್ರೈ ಡೇ ಅಂತ ಹೇಳಿದ್ರೆ ಪಾತ್ರೆಯನ್ನು ಪೂರ್ತಿ ಖಾಲಿ ಮಾಡಿ ಮತ್ತೆ ಹೊಸ ನೀರನ್ನು ತುಂಬಿಸಬೇಕು. ಈ ಒಂದು ವ್ಯವಸ್ಥೆಯನ್ನು ಜನ ಮಾಡುದೇ ಇಲ್ಲ. ಅವ್ರು ಏನ್ ಮಾಡ್ತಾರೆ, ನೀರು ಉಪಯೋಗಿಸ್ತಾರೆ ಮತ್ತೆ ಅದಕ್ಕೆ ಮತ್ತೆ ಹೊಸ ನೀರು ಹಾಕ್ತಾರೆ. ಇದರಿಂದಾಗಿ ಈ ಸೊಳ್ಳೆಗಳು ಏನು ಅದರಲ್ಲಿ ಮೊಟ್ಟೆ ಇಡ್ತವೆ, ಅದು ಬದುಕಿಕೊಳ್ತವೆ, ಮತ್ತೆ ಲಾರ್ವಾ ಆಗ್ತವೆ, ಮತ್ತೆ ಪ್ಯೂಪ ಆಗಿ ಸೊಳ್ಳೆಗಳಾಗಿ ಮಾರ್ಪಡ್ತವೆ. ಸೊ ಆ ನಿಟ್ಟಿನಲ್ಲಿ ಜನ ಯೋಚಿಸಬೇಕು. ನೋಡಿ, ಇದರಲ್ಲಿ ಏನು ದೊಡ್ಡ ಸೈನ್ಸ್ ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್. ಸಾಮಾನ್ಯ ಜ್ಞಾನ ಉಪಯೋಗಿಸಿದ್ರೆ, ಒಂದಷ್ಟು ಕಣ್ಣು ಬಿಟ್ಟು ಆಚೀಚೆ ನೋಡಿದ್ರೆ ನಮ್ಗೆ ಖಂಡಿತ ಗೊತ್ತಾಗ್ತದೆ ಎಲ್ಲಿ ನೀರು ನಿಂತಿದೆ, ಎಲ್ಲಿ ಸೊಳ್ಳೆ ಬೆಳೀತಾ ಇದೆ. ಒಂದನ್ನು ಒಪ್ಪಿಕೊಳ್ಬೇಕೇನು ಅಂತ ಹೇಳಿದ್ರೆ, ಸೊಳ್ಳೆಗಳು ಕಲುಷಿತ ನೀರಲ್ಲ, ಸ್ವಚ್ಛ ನೀರಲ್ಲೂ ತುಂಬಾ ಚೆನ್ನಾಗಿ ಬೆಳೀತವೆ, ಅದು ತುಂಬಾ ಜಾಸ್ತಿನೇ ಬೆಳೀತವೆ. ಹಾಗೂ ಈ ಇದಕ್ಕೆ ಕಾರಣ ನಾವೇ ಅನ್ನೋದನ್ನು ಜನ ಯಾವಾಗ ಅರಿತುಕೊಳ್ತಾರೋ ಅವತ್ತು ನಾವು ಈ ಡೆಂಗು ರೋಗವನ್ನು ಹತೋಟಿಗೆ ತರಬಹುದು. ಸರಿ, ಈಗ ಇದಕ್ಕೆ ಮುಂಜಾಗ್ರತೆ ಏನೇನು? ಈಗ ಮೊದಲನೇದಾಗಿ ನೋಡಿ, ಒಂದು ಸಲ ನಿಮ್ಮ ಪ್ರದೇಶದಲ್ಲಿ ಡೆಂಗು ರೋಗ ಹರಡಲಿಕ್ಕೆ ಶುರುವಾದ್ರೆ ಅದರ ಅರ್ಥ ಯಾರು ಡೆಂಗು ರೋಗಿ ಇದ್ದಾನೆ ಅಂತ ಅರ್ಥ. ಸೊ ಮೊದಲಿದ್ದು ಆ ಮನೆಯವರ ಕರ್ತವ್ಯ ಅಂತ ಹೇಳಿದ್ರೆ ಆ ರೋಗಿಗೆ ಸೊಳ್ಳೆ ಕಚ್ಚದಾಗೆ ನೋಡೋದು. ಎರಡನೇದ್ದು ಅಂತ ಹೇಳಿದ್ರೆ, ಒಂದು ವೇಳೆ ಈಗಾಗಲೇ ಕಚ್ಚಿದಂತ ಇನ್ಫೆಕ್ಟೆಡ್ ಸೊಳ್ಳೆಗಳಿದ್ರೆ ಆ ಸೊಳ್ಳೆಗಳನ್ನು ತಾವು ಕಚ್ಚಿಸಿಕೊಳ್ಳೋದಾಗೆ ನೋಡ್ಕೊಳ್ಳೋದು. ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ, ಡೆಂಗು ರೋಗಿಗೆ ಸೊಳ್ಳೆ ಕಚ್ಚಬಾರದು. ಹಾಗೂ ಎರಡನೇ ವಿಷಯ ಅಂತ ಹೇಳಿದ್ರೆ, ಅಲ್ಲಿರೋ ಸೊಳ್ಳೆಗಳು ನಮ್ಮನ್ನು ಕೂಡ ಕಚ್ಚಬಾರದು, ಅಂದ್ರೆ ಆರೋಗ್ಯವಂತ ವ್ಯಕ್ತಿಯನ್ನು ಕೂಡ ಕಚ್ಚಬಾರದು. ಅದಕ್ಕೆ ಹಲವಾರು ವಿಧ ಇದೆ. ಈಗ ಡೆಂಗು ರೋಗಿಯನ್ನು ನೀವು ಸೊಳ್ಳೆ ಪರದೆ ಒಳಗೆ ಮಲಗಿಸಬಹುದು, ಹೇಗಿದ್ರೂ ಅವರಿಗೆ ವಿಶ್ರಾಂತಿ ಬೇಕಾಗ್ತದೆ, ಅವರನ್ನು ಸೊಳ್ಳೆ ಪರದೆಯಲ್ಲಿ ಮಲಗಿಸಬಹುದು. ಆದ್ರೆ ಯಾರಿಗೆ ಜನ ಆಚೀಚೆ ಓಡಾಡ್ತಾರೆ ಅವರಿಗೆ ಇನ್ನು ಈ ಸೊಳ್ಳೆ ನಿವಾರಕ ಅಥವಾ ಸೊಳ್ಳೆಯನ್ನು ಓಡಿಸುವಂತ ಕೆಲವೊಂದಷ್ಟು ಮುಲಾಮುಗಳು ಅಥವಾ ಎಣ್ಣೆಗಳಿರ್ತವೆ. ಮುಖ್ಯವಾಗಿ ಹೇಳೋದಿದ್ರೆ ಕಹಿ ಬೇವಿನ ಎಣ್ಣೆ, ಅದೇ ರೀತಿ ಲೆಮನ್ ಗ್ರಾಸ್ ಆಯಿಲ್. ಕಹಿ ಬೇವಿನ ಎಣ್ಣೆ ಒಂದು ಸ್ವಲ್ಪ ವಾಸನೆ ಇಷ್ಟವಾದ್ರೆ ಲೆಮನ್ ಗ್ರಾಸ್ ಆಯಿಲ್ ತುಂಬಾ ಸುವಾಸನೆಯಿಂದ ಕೂಡಿದೆ. ಇವೆರಡು ಸೊಳ್ಳೆಯನ್ನು ಹೊಡೆದೋಡಿಸ್ತದೆ. ಇಲ್ಲ, ಇನ್ನು ಮುಂದುವರಿದು ನಮಗೆ ಕಮರ್ಷಿಯಲ್ ಪ್ರಿಪರೇಷನ್ ಸಾಕಷ್ಟು ಬೇರೆ ಬೇರೆ ಬೇರೆ ಕಂಪನಿಯಿಂದ ಬರ್ತಾ ಇದೆ, ಅದನ್ನು ಹಚ್ಚಿಕೊಳ್ಬಹುದು. ಐಡಿಯಾ ಇಷ್ಟೇ, ನೀವು ಸೊಳ್ಳೆಯಿಂದ ಕಚ್ಚಿಸಿಕೊಳ್ಬಾರ್ದು. ಅದು ಡೆಂಗು ರೋಗ ಇರುವ ಪ್ರದೇಶದಲ್ಲಿ ತುಂಬಾನೇ ಜಾಗ್ರತೆಯಲ್ಲಿ ಇರಬೇಕು. ಇಲ್ಲ, ಈಗ ಜನ ಫಾಗಿಂಗ್ ಬದಲು ಮನೆಯಲ್ಲೇ ಎರಡು ಮೂರು ಸಲ ಹೊಗೆ ಹಾಕೋದ್ರಿಂದ ಈ ಸೊಳ್ಳೆಗಳನ್ನು ಹೊಡೆದೋಡಿಸಬಹುದು. ಆಮೇಲೆ ಈಗ ಶೀತ ಮತ್ತೆ ಜ್ವರ ಆಗ್ಬಹುದು, ವಾಂತಿ ಬೇದಿ ಆಗ್ಬಹುದು, ಇಂತಹ ಸಮಸ್ಯೆಗಳು ಕೂಡ ಬರ್ತಾ ಇದೆಯಾ? ಖಂಡಿತ ಹೌದು. ನೋಡಿ, ಈ ಸಮಯದಲ್ಲಿ ಮಳೆ ಜಾಸ್ತಿ ಆದ ತಕ್ಷಣ ನೀರಿನಿಂದ ಹರಡೋ ರೋಗಗಳು ಸಾಕಷ್ಟು ಬರ್ತವೆ. ತಾವೇಳೋ ವಾಂತಿ ಬೇದಿ ನೀರಿನಿಂದ ಹರಡುವಂತ ಒಂದು ರೋಗ ಆದ್ರೆ, ಶೀತ ಜ್ವರ ಮತ್ತೆ ನಾವು ಕೋವಿಡ್ ತರಾನೆ, ಶೀತ ಜ್ವರ ವೈರಲ್ ಫ್ಲೂ ಅಂತ ಏನ್ ಹೇಳ್ತೀವಿ ಸಾಮಾನ್ಯ ಭಾಷೆಯಲ್ಲಿ, ಅದು ಸಾಕಷ್ಟು ಬೇರೆ ಬೇರೆ ಬೇರೆ ಬೇರೆ ರೀತಿಯ ವೈರಸ್ ಇಂದ ಬರ್ತದೆ. ಅದರಲ್ಲಿ ಒಂದೆರಡು ವೈರಸ್ ಈಗ ನಮ್ಮಲ್ಲಿ ಸುತ್ತಾಡ್ತಾ ಇದೆ. ಸೊ ಖಂಡಿತವಾಗಿ ಶೀತ ಜ್ವರ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಹಾಗೂ ಒಂದಷ್ಟು ಜಾಸ್ತಿನೇ ಇದೆ ಅಂತ ಹೇಳ್ಬಹುದು. ಆಮೇಲೆ ಈಗ ಕೇರಳ ನೆರೆಯ ರಾಜ್ಯದಿಂದಲೂ ಕೂಡ ಈ ನ್ಯೂರೋ ಎನ್ನುವಂತಹ ಒಂದು ವೈರಸ್, ಅದು ಕೂಡ ಸಾಕಷ್ಟು ಸಮಸ್ಯೆಯನ್ನ ಮಾಡ್ತಾ ಇದೆ ಅಂತ, ಅದು ನಮ್ಮ ಜಿಲ್ಲೆಗೂ ಕೂಡ ಬಂದಿದೆಯಾ? ಈಗ ನೋಡಿ, ಈಗಿನವರೆಗೆ ಡಾಕ್ಯುಮೆಂಟೆಡ್ ಕೇಸ್ ನಮ್ಮಲ್ಲಿ ಇಲ್ಲ, ಅಂದ್ರೆ ಪ್ರಕಟಗೊಂಡ ಕೇಸ್ಗಳಿಲ್ಲ. ಸುಪ್ತ ರೀತಿಯಲ್ಲಿ ಇರಬಹುದು ಅಂತ ಹೇಳಿದ್ರೆ, ದೇಹದಲ್ಲಿ ರೋಗವನ್ನು ಪ್ರವೇಶಿಸುವುದು ಮಾತ್ರ ಅಲ್ಲ, ರೋಗ ಪ್ರಕಟಗೊಳ್ಳುವುದು ಕೂಡ ಒಂದು ಬೇರೆನೆ ಪ್ರಕ್ರಿಯೆ. ಒಂದಷ್ಟು ಜನರಲ್ಲಿ ರೋಗಾಣು ಪ್ರವೇಶಗೊಂಡ್ರು ದೇಹದ ಮೇಲೆ, ರೋಗ ಪ್ರಕಟಗೊಳ್ಳಿಕ್ಕಿಲ್ಲ. ನಮ್ಮಲ್ಲಿ ರೋಗಿಗಳು ಈಗ ಅಸಚ್ ಇಲ್ಲ, ರೋಗದಿಂದ ಬಳಲ್ತವರು. ಹಾಗಂತ ಹೇಳಿ ಅದೇನು ಕೇರಳದಲ್ಲಿ ಇದ್ರೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ತುಂಬಾ ಹೊತ್ತು ಬೇಡ. ನೋರೋ ವೈರಸ್ ಆಹಾರ ಪದಾರ್ಥಗಳಿಂದ ಮುಖ್ಯವಾಗಿ ಹರಡುತ್ತದೆ. ಸೊ ನಾವು ಏನು ಮೊದಲಿಂದ ಈ ಕೈ ತೊಳೆಯುವುದು, ಆಹಾರ ಪದಾರ್ಥಗಳು ಸ್ವಚ್ಛವಾಗಿ ಇಟ್ಕೊಳ್ಳುದು, ಮುಚ್ಚಿಡುದು, ಏನೆಲ್ಲ ಈ ಸಾಮಾನ್ಯವಾದ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದೆ, ಕೈಕಾಲುಗಳನ್ನು ತೊಳೆಯುದು, ಅದೇ ರೀತಿ ಮುಖ್ಯವಾಗಿ ಶೌಚಾಲಯವನ್ನು ಉಪಯೋಗಿಸಿದ ನಂತರ ಮಾಡಬೇಕಂದ್ರೆ ಕೈಗಳನ್ನು ತೊಳೆಯುವಿಕೆ, ಇದನ್ನು ಮುಖ್ಯವಾಗಿ ಪಾಲಿಸಲೇಬೇಕು. ಡಾಕ್ಟರ್, ಈಗ ಒಟ್ಟಿನಲ್ಲಿ ಈಗ ಚಿಕುನ್ಗುನಿಯಾ ಆಗ್ಬಹುದು, ಡೆಂಗ್ಯೂ, ವಿಶೇಷವಾಗಿ ನೀವು ಪ್ರಸ್ತಾಪ ಮಾಡಿರುವಂತಹದ್ದು ಡೆಂಗ್ಯೂ ರೋಗ, ಇದರ ಒಂದು ನಿರ್ವಹಣೆ ಕ್ರಮದ ಬಗ್ಗೆಯೂ ಕೂಡ ನಮ್ಮ ಜನರು ಜಾಗೃತರಾಗಬೇಕು, ನಿರಂತರವಾಗಿ ಜಾಗೃತಿ ಅಂತೂ ಇರಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ನೀಡಿದ್ರಿ. ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಿಲ್ಲೆಯಲ್ಲಿ ಡೆಂಗ್ಯೂ ನಿರ್ವಹಣೆ ಈ ಕುರಿತು ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಶ್ರೋತೃಗಳೀಗ ಸಂಗೀತ ಕಟ್ಟಿಯವರು ಹಾಡಿರುವ ರಾಘವೇಂದ್ರ ಸ್ವಾಮಿಗಳ ಒಂದು ಕೃತಿಯನ್ನು ಕೇಳೋಣ. Thank you. ತಂದ ಸುಂದರವದನ ನಿನಂದ ಗೋಪನ ಕಂದ ಮಂದರೋದ್ಧಾರ ಆನಂದ ಇಂದಿರೇ ರಮಣ ಇಂದು ಯನಗೆ ಗೋವಿಂದ ಬಲು ಹೇಳಿ ಜೀ